ಪ್ರತಿ ಶನಿವಾರ ರಾತ್ರಿ 9 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಸಾಧಕರ ಸಂದರ್ಶನ ಕೇಳಿ. ಪ್ರತಿ ಶನಿವಾರ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಕಾರಂಜಿ. ಇನ್ನೀಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬ್ಯಾಡಗಿ ತಾಲೂಕಿನ ಮೂಟೆಬೆನ್ನೂರಿನ ಅಡಿವ್ಯಪ್ಪ ಕುರಿವರು ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳು. ಸಾಕು ಮಾಡಯ್ಯ ಜನುಮ, ಸಾಕು ಮಾಡಯ್ಯ ಶಿವನೇ, ಸಾಕು ಮಾಡಯ್ಯ ಶಿವ ಶಿವ ಸಾಕು ಸಾಕು. ಸಾಕು ಮಾಡಯ್ಯ ಜನುಮ, ಸಾಕು ಮಾಡಯ್ಯ ಜನುಮ, ಸಾಕು ಮಾಡಯ್ಯ ಶಿವನೇ, ಸಾಕು ಮಾಡಯ್ಯ ಶಿವ ಶಿವ ಸಾಕು ಸಾಕು. ಅರುವೆಂಬದು ಇರಿಸಯ ಶಿವನೇ, ಮರವೆಂಬದು ಮರಿಸಯ ಹರನೇ, ಅರುವೆಂಬದು ಇರಿಸಯ ಶಿವನೇ, ಮರವೆಂಬದು ಮರಿಸಯ ಹರನೇ, ಘನವಾಸಿಪ ಗಂಗಾಧರನೇ, ಚಿನುಮನಯ ತ್ರಿಪುರಾಹರನೇ, ಘನವಾಸಿಪ ಗಂಗಾಧರನೇ, ಚಿನುಮನಯ ತ್ರಿಪುರಾಹರನೇ, ತನುಮನದ ನಮೋ ಎನಗೆ ಇದು ಬ್ಯಾಡೋ ಬ್ಯಾಡೋ. ಸಾಕು ಮಾಡಯ್ಯ ಜನುಮ, ಸಾಕು ಮಾಡಯ್ಯ ಜನುಮ, ಸಾಕು ಮಾಡಯ್ಯ ಶಿವನೇ, ಸಾಕು ಮಾಡಯ್ಯ ಶಿವ ಶಿವ ಸಾಕು ಸಾಕು. ರಕ್ತ ಮಾಂಸ ಹೊತ್ತೆನಿ ಚರ್ಮ, ಮಲಮೂತ್ರ ಮಾಡ್ತೇನಿ ಕರ್ಮ, ರಕ್ತ ಮಾಂಸ ಹೊತ್ತೆನಿ ಚರ್ಮ, ಮಲಮೂತ್ರ ಮಾಡ್ತೇನಿ ಕರ್ಮ, ನರನಾಗಿ ನಡಿಸವ ವರ್ಮ, ಎನಗಿದರೊಳಗೆ ಆತರ ಧರ್ಮ, ನರನಾಗಿ ನಡಿಸವ ವರ್ಮ, ಎನಗಿದರೊಳಗೆ ಆತರ ಧರ್ಮ, ಹರ ಹರ ಹರ ಹರ ಲಿಂಗಾದರ ಇದು ಬ್ಯಾಡೋ ಬ್ಯಾಡೋ. ಸಾಕು ಮಾಡಯ್ಯ ಜನುಮ, ಸಾಕು ಮಾಡಯ್ಯ ಶಿವನೇ, ಸಾಕು ಮಾಡಯ್ಯ ಶಿವ ಶಿವ ಸಾಕು ಸಾಕು. ಅಕ್ಕ ತಂಗಿ ತಾಯನಲಿಲ್ಲ, ಮರಳಿ ಹೊರಳಿ ನೋಡ್ತೇನಿ ಮೇಲ, ಅಕ್ಕ ತಂಗಿ ತಾಯನಲಿಲ್ಲ, ಮರಳಿ ಹೊರಳಿ ನೋಡ್ತೇನಿ ಮೇಲ, ಜಗದೊಳಗೆ ಜೋಡೆನಗಿಲ್ಲ, ಜಗದೊಳಗೆ ಜೋಡೆನಗಿಲ್ಲ, ಕಡು ಕಷ್ಟ ಎನ್ನನು ಬಿಡಲಿಲ್ಲ, ಜಗದೊಳಗೆ ಜೋಡೆನಗಿಲ್ಲ, ಕಡು ಕಷ್ಟ ಎನ್ನನು ಬಿಡಲಿಲ್ಲ, ತಡೆಯಲಾರೆನಯ್ಯ ಶಿವ ಶಿವ, ತಡೆಯಲಾರೆನಯ್ಯ ಶಿವ ಶಿವ ಸಾಕು ಸಾಕು. ಸಾಕು ಮಾಡಯ್ಯ ಜನುಮ, ಸಾಕು ಮಾಡಯ್ಯ ಜನುಮ, ಸಾಕು ಮಾಡಯ್ಯ ಶಿವನೇ, ಸಾಕು ಮಾಡಯ್ಯ ಶಿವ ಶಿವ ಸಾಕು ಸಾಕು. ನಾ ಬಾರದ ಯೋನಿಯುಳಿಲಿಲ್ಲ, ಎಂಬುಗೆಯುವ ಸ್ಥಳ ಉಳಿಲಿಲ್ಲ, ನಾ ಬಾರದ ಯೋನಿಯುಳಿಲಿಲ್ಲ, ಎಂಬುಗೆಯುವ ಸ್ಥಳ ಉಳಿಲಿಲ್ಲ, ತಂದೆ ತಾಯಿ ಸೇರಲಿಲ್ಲ, ಬಂಧು ಬಳಗ ಕರೆಯಲಿಲ್ಲ, ತಂದೆ ತಾಯಿ ಸೇರಲಿಲ್ಲ, ಬಂಧು ಬಳಗ ಕರೆಯಲಿಲ್ಲ, ಹರ ಹರ ಹರ ಹರ ಲಿಂಗಾದರ ಇದು ಬ್ಯಾಡೋ ಬ್ಯಾಡೋ. ಸಾಕು ಮಾಡಯ್ಯ ಜನುಮ, ಸಾಕು ಮಾಡಯ್ಯ ಶಿವನೇ, ಜನುಮಾಂತರ ಜನಿಸದು ಬ್ಯಾಡೋ, ಜಗದೊಳಗೆ ಅನ್ನೌಸಿಡು ಬ್ಯಾಡೋ, ಜನುಮಾಂತರ ಜನಿಸದು ಬ್ಯಾಡೋ, ಆ ಜನಿಸದು ಬ್ಯಾಡೋ, ಜಗದೊಳಗೆ ಅನ್ನೌಸಿಡು ಬ್ಯಾಡೋ, ಗುರು ಗೋವಿಂದ ದತ್ತನ ಕೂಡೋ, ಶಿಷ್ಯ ಸರಿಪ ಅವನೊಳು ತೋಡೋ, ಗುರು ಗೋವಿಂದತ್ತನ ಕೂಡೋ ಚಿಚ್ಚ ಸರಿಪ ಅವನೊಳು ಜೋಡೋ ಅವನೊಳು ಜೋಡೋ ಅವನೊಳು ಜೋಡೋ. ಇದೇ ಕಲಾವಿದರಿಂದ ಇನ್ನೊಂದು ಏಕ್ತಾರಿ ಪದ. ಗಡಗಿಯ ತೊಳೆದು ಅಡಗಿಯ ಮಾಡವ್ವ, ಅನುಭಾವದಡಗಿಯ ಮಾಡಿ ನೀನು ಎಡಿಯ ಮಾಡ.